ಕರವಾಯ್ತಲ್ಲ ಆರ್ತಿಗೊಂದು ಗೆಳೆಯ ಸಾಗಿದೆ ಮುತ್ತಿನ ಹಾರವನು ಹಾಕಿದೆ ಆರ್ತಿಗೊಂದು ಗೆಳೆಯ ಸಾಗಿದೆ ಮುತ್ತಿನ ಹಾರವನು ಹಾಕಿದೆ ಮುತ್ತು ಕೊಂಡು ಗೆಳೆಯು ನಾನು ಎತ್ತಲು ಭಜಿಸುವ ಇದುವರೆಗೂ ಚಿತ್ರದುರ್ಗ ಜಿಲ್ಲೆ ಗಾಂಧಿನಗರದ ರೇವಣಸಿದ್ದಪ್ಪ ಮತ್ತು ತಂಡದವರಿಂದ ಭಜನೆ ಪದವನ್ನು ಕೇಳಿದಿರಿ.